12 ಕಿಲೋ ಹರ್ಟ್ಸ್. ಸಮಯ ಇದೀಗ 5:30:30. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಂದು ರೋಗ ಮತ್ತು ಅದರ ನಿರ್ವಹಣೆ ಕುರಿತಾಗಿ ಬೆಂಗಳೂರು ಹೆಬ್ಬಾಳದಲ್ಲಿರುವ ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಬಿಆರ್ ಸುಮತಿ ಅವರೊಡನೆ ಸಂದರ್ಶನ. ಕಾರ್ಯಕ್ರಮದ ಮೊದಲಿಗೆ ಜಾಹೀರಾತುಗಳು. ಕೋವಿಡ್-19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ 94% ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್-19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ. ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳುಗರೆ, ನಾವಿವತ್ತು ಈ ಜಾನುವಾರುಗಳಲ್ಲಿ ಕಂಡುಬರುವಂಥ ಮುಖ್ಯವಾದಂಥ ಒಂದು ರೋಗ ಆಗಿರುವಂಥ ಬ್ರುಸಲೋಸಿಸ್ ರೋಗದ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂಥ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂಥ ಬಿಆರ್ ಸುಮತಿಯವರು. ನಮಸ್ಕಾರ ಡಾಕ್ಟರ್ ಸುಮತಿಯವರೇ. ನಮಸ್ತೆ. ಈಗ ಪ್ರಾರಂಭದಲ್ಲಿ ಈ ಜಾನುವಾರು ಸಾಕಾಣಿಕೆಯ ಮಹತ್ವದ ಬಗ್ಗೆ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ನಮಗೆಲ್ಲ ತಿಳಿದಿರುವಂತೆ ಪಶುಸಂಗೋಪನೆ ರೈತನ ಬೆನ್ನೆಲುಬು. ಜಾನುವಾರು ಸಾಕಾಣೆ ಮತ್ತೆ ಅವುಗಳನ್ನ ಬಹಳ ಮುಖ್ಯವಾದ ವೃತ್ತಿಯಾಗಿ ನಾವು ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆ ಉಪಕಸುಬಾಗಿಯೂ ಕೂಡ ಮಾಡ್ತಾರೆ. ಸೊ ಮುಖ್ಯವಾಗಿ ಹಾಲು, ಮಾಂಸ, ಮೊಟ್ಟೆ ಇತ್ಯಾದಿ ವಸ್ತುಗಳು ಮತ್ತೆ ಉಳುಮೆ ಮಾಡಿಸೋದಕ್ಕೆ ಚರ್ಮ, ಗೊಬ್ಬರ, ನಮಗೆಲ್ಲ ತಿಳಿದಿರಂತೆ ಹಲವಾರು ರೀತಿಯಲ್ಲಿ ನಮಗೆ ಪಶುಸಂಗೋಪನೆ ಉಪಯುಕ್ತವಾಗಿದೆ. ಅಂದ್ರೆ ನಮ್ಮ ರೈತನ ಒಂದು ಅವಿಭಾಜ್ಯ ಅಂಗ. ಬೆನ್ನೆಲುಬು ನಮ್ಮ ದೇಶದಲ್ಲಿ ಮುಖ್ಯವಾಗಿ ಜಾನುವಾರು ಉತ್ಪಾದನೆ, ಜಾನುವಾರು ಸಾಕಾಣೆ, ಕೃಷಿಯ ಉಪಕಸುಬಾಗಿ ಬೆಳೆದು ಬಂದಿದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೆಳೆಗಳನ್ನ ಬೆಳೆಯೋದಕ್ಕಿಂತ ರೈತ ಬಾಂಧವರು ಹುಲ್ಲನ್ನ ಬೆಳ್ಕೊಂಡು ಪಶುಪಾಲನೆಯನ್ನೇ ಮುಖ್ಯ ಕಸುಬನ್ನ ಪಶುಪಾಲನೆ ಮುಖ್ಯ ಹಲವಾರು ಪ್ರದೇಶಗಳಲ್ಲಿ ಪಶುಪಾಲನೆ ಮುಖ್ಯ ಕಸುಬಾಗಿದೆ. ಹಾಲು, ಮಾಂಸ, ಮೊಟ್ಟೆಗೆ ಈ ಪ್ರೋಟೀನ್ ರಿಚ್ ಫುಡ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ಉತ್ಪಾದನೆ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದಾರೆ ಈಗ. ಅದಕ್ಕಾಗಿನೇ ನಾವು ಈ ಪಶುಸಂಗೋಪನೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಇನ್ನು ಮುಖ್ಯವಾಗಿ ನಮ್ಮ ಜಾನುವಾರು ಸಾಕಾಣಿಕೆಯನ್ನು ಮಾಡುವಾಗ ನಾವು ವಿವಿಧ ಸಮಸ್ಯೆಗಳನ್ನು ಎದುರಿಸ್ತೇವೆ. ಅದರಲ್ಲಿ ಮುಖ್ಯವಾಗಿ ಈ ಜಾನುವಾರುಗಳಿಗೆ ಬರುವಂಥ ಆರೋಗ್ಯ ಸಮಸ್ಯೆಗಳು ಬಹಳ ಮುಖ್ಯವಾದಂಥವು. ಈ ಜಾನುವಾರುಗಳಲ್ಲಿ ಕಂಡುಬರುವಂಥ ಆರೋಗ್ಯ ಸಮಸ್ಯೆಗಳು ಅಥವಾ ರೋಗಗಳು ಯಾವ್ಯಾವು ಅಂತೀರಿ? ಜಾನುವಾರುಗಳಲ್ಲೂ ಸಹ ಹಲವಾರು ರೋಗಗಳನ್ನ ಕಾಣಬಹುದು. ಸೊ ಬ್ಯಾಕ್ಟೀರಿಯಾದಿಂದ ಬರುವಂತವು, ವೈರಸ್ ಇಂದ ಬರುವಂತವು, ಈ ಪರೋಪಲೋ ಜೀವಿಗಳಿಂದ ಬರುವಂತ ಕಾಯಿಲೆಗಳು, ಮತ್ತೆ ಆಹಾರದಲ್ಲಿ ನ್ಯೂನತೆ ಅಥವಾ ಕೊರತೆ ಉಂಟಾದಾಗ ಬರುವಂತ ಕಾಯಿಲೆಗಳು. ಸೊ ಮುಖ್ಯವಾಗಿ ಈ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಇಂದ ಇನ್ಫೆಕ್ಷಿಯಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಸೋಂಕು ರೋಗಗಳು, ಸೋಂಕು ಆಗುವಂತ ರೋಗಗಳು ಅತಿ ಹೆಚ್ಚಾಗಿ ಕಾಣಬಹುದು. ಈಗ FMD ಅಂತ ಹೇಳ್ತೀವಿ, ಕಾಲು ಮತ್ತು ಬಾಯಿ ಜ್ವರ, ಅದರ ಬಗ್ಗೆ ನಾವು ತಿಳ್ಕೊಂಡಾಗ ಸೊ ಹಲವಾರು ಕಡೆ ಇದರ ರೋಗದಿಂದ ಹಾವಳಿ ಉಂಟಾಯ್ತು. ಅದೇ ರೀತಿ ಈ ಗಳಲೆ ರೋಗ ಅಂತ ಕೇಳ್ತೀವಿ ನಾವು, ಚಪ್ಪೆ ರೋಗ ಅಂತ ಹೇಳ್ತೀವಿ. ಈ ಬ್ಯಾಕ್ಟೀರಿಯಾದಿಂದ ಬರುವ ಕಾಯಿಲೆಗಳಲ್ಲಿ ಈ ಗಳಲೆ, ಚಪ್ಪೆ ರೋಗ, ಬ್ರುಸಲೋಸಿಸ್ ಅನ್ನೋದು ಕೂಡ ಒಂದು ಕಾಯಿಲೆ. ಮತ್ತೆ ಈ ವೈರಸ್ ಇಂದ ಬರುವಂತ FMD, ಕಾಲು ಬಾಯಿ ಜ್ವರ ಅಂತ ನಾವು ಹೇಳ್ತೀವಿ, ಅದನ್ನು ಕೂಡ ಬಹಳ ಮುಖ್ಯವಾದ ಕಾಯಿಲೆ ಆಗಿದೆ ಈಗ. ಸೊ ಈ ರೋಗ ನ್ಯೂನತೆಯಿಂದ ಅಥವಾ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಅಂತ ನಾವೇನು ಅಂದ್ರೆ ಈ ಒಂದು ಆಹಾರದ ಕೊರತೆಯಿಂದನೂ ಕೂಡ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅವಕ್ಕೆ ಜಾನುವಾರುಗಳಲ್ಲಿ ಉತ್ಪಾದನಾ ಫಲವಂತಿಕೆ ಕಡಿಮೆ ಆಗುತ್ತೆ, ಅದನ್ನು ಕೂಡ ನಾವು ಬಹಳ ಮುಖ್ಯವಾದ ಸಮಸ್ಯೆ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಜಾನುವಾರುಗಳಲ್ಲಿ ಈ ಬರಡುತನ ಅಂತೀವಲ್ಲ, ಬರಡುತನಕ್ಕೆ ಈ ಬ್ರುಸೆಲೋಸಿಸ್ ನಾನೇನೀಗ ಮುಂದೆ ಹೇಳ್ತೀನಿ ನಿಮ್ಗೆ, ಅದನ್ನು ಕೂಡ ಬಹಳ ಪ್ರಮುಖವಾದ ಒಂದು ಕಾರಣ ಆಗಿದೆ. ಬಂಜೆತನಕ್ಕೆ ಈ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತ ಏನ್ ಹೇಳ್ತೀವಿ, ಆಹಾರದಲ್ಲಿ ಕೊರತೆ ಉಂಟಾಗೋದು, ಅದ್ರ ಜೊತೆಗೆ ಈ ಬ್ರುಸೆಲೋಸಿಸ್ ಮತ್ತೆ ಇನ್ನು ಹಲವು ಕಾಯಿಲೆಗಳಿಂದ ಈ ಬರಡುತನ ಅಥವಾ ಬಂಜೆತನ ಜಾಸ್ತಿ ಬರುತ್ತೆ. ನಿಮ್ಗೆ ತಿಳಿದಿರುವಂತೆ ಈ ಪಶುಸಂಗೋಪನೆಯ ಮುಖ್ಯ ಉದ್ದೇಶನೇ ಹೆಚ್ಚು ಹೆಚ್ಚು ಕರುಗಳು ಅಥವಾ ಮೇಕೆ ಮರಿಗಳನ್ನ ಉತ್ಪಾದನೆ ಮಾಡೋದು, ಅದಕ್ಕೆ ತಕ್ಕಂತೆ ಹಾಲು ಉತ್ಪಾದನೆ, ಮೊಟ್ಟೆ ಆಹಾರ ಮತ್ತೆ ಮಾಂಸ ಉತ್ಪಾದನೆ ಎಲ್ಲದೂ ಕೂಡ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ಈ ಬರಡುತನ ಅಥವಾ ಬಂಜೆತನ ಬರೋದ್ರಿಂದ ಉತ್ಪಾದನೆ ಅಲ್ಲೇ ಕುಂಠಿತ ಆಗುತ್ತೆ. ಮತ್ತೆ ಅದನ್ನ ನಾವು ಚಿಕಿತ್ಸೆ ಕೊಡ್ಸಕ್ಕೆ, ಆ ಬರಡುತನ ಬಂಜೆತನ ಚಿಕಿತ್ಸೆ ಕೊಡ್ಸಕ್ಕೆ ಆರ್ಥಿಕವಾಗಿ ತುಂಬಾ ನಷ್ಟ ಉಂಟಾಗುತ್ತೆ, ಖರ್ಚು ಬರುತ್ತೆ. ಸೊ ಆದ್ರಿಂದ ನಾವು ಈ ಅಂದ್ರೆ ಚಿಕಿತ್ಸೆ ಕೊಡುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ಕರುಗಳನ್ನು ಹಾಕೋದಿಲ್ಲ, ಹಾಲು ಕೊಡೋದಿಲ್ಲ, ಅದು ಎರಡು ರೀತಿಯಲ್ಲೂ ನಮ್ಗೆ ಒಂದು ಆರ್ಥಿಕ ಮುಖ್ಯ ಉದ್ದೇಶನೇ ಅದು. ನಮ್ಗೆ ಕರು ಹೆಚ್ಚು ಹೆಚ್ಚು ಕರುಗಳನ್ನ ಹಾಕಿಸಿ ಹೆಚ್ಚು ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತದ್ದು. ಸೊ ಇದೇ ಅಲ್ಲಿ ಕುಂಠಿತವಾಗುತ್ತೆ. ಸೊ ಮತ್ತೆ ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ. ಈಗ ಮುಖ್ಯವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯವಾದ ಅಂಶ ಅಂತ ಅಂದ್ರೆ ಬ್ರುಸೆಲೋಸಿಸ್ ಅಂತ ಅಂದು. ಈ ಬ್ರುಸೆಲೋಸಿಸ್ ಅಂದ್ರೆ ಏನು ಅಂತೀರಿ? ಈ ಬ್ರುಸೆಲೋಸಿಸ್ ಅಥವಾ ಕಂದು ರೋಗ ಅಂತ ನಾವು ಹೇಳ್ತೀವಿ. ಸೊ ಕಂದು ಹಾಕೋದು ಅಂತ ಹೇಳ್ತಾರೆ ಎಲ್ಲ ಕಡೆ, ನಮ್ಮ ಹಳ್ಳಿಗಳ ಭಾಷೆಯಲ್ಲಿ ಕಂದು ಹಾಕೋದು ಅಂತ ಹೇಳ್ತೀವಿ. ಇದು ಬ್ರುಸೆಲ್ಲಾ ಗುಂಪಿಗೆ ಸೇರಿದ ಒಂದು ಬ್ಯಾಕ್ಟೀರಿಯಾದಿಂದ ಬರುವ ಕಾಯಿಲೆ ಇದು. ಸೊ ಇದನ್ನ ನಾವು ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿ, ನಾಯಿ, ಒಂಟೆ ಮತ್ತು ಕುದುರೆ ಮುಂತಾದ ಪ್ರಾಣಿಗಳಲ್ಲಿ ನಾವು ಕಾಣಬಹುದು. ಅಂದ್ರೆ ಸಸ್ತನಿ ಪ್ರಾಣಿಗಳು ಅಂತೀವಲ್ಲ, ಸಸ್ತನಿ ಪ್ರಾಣಿಗಳು ತಮ್ಮ ಮರಿಗಳಿಗೆ ಹಾಲನ್ನ ಕುಡಿಸಿ ಬೆಳೆಸುವಂತ ಎಸ್ಪೆಷಲಿ ಈ ಹಸು ಮತ್ತೆ ಎಮ್ಮೆಗಳಲ್ಲಿ ತೀವ್ರತೆ ಕಡಿಮೆ ಇರುತ್ತೆ. ಹಸುಗಳಲ್ಲಿ ಜಾಸ್ತಿ, ಆಡು ಮತ್ತು ಕುರಿಗಳಲ್ಲಿ ಈ ತೀವ್ರತೆ ಜಾಸ್ತಿ ಇರುತ್ತೆ. ಹಂದಿಗಳಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಹೆಚ್ಚಿನ ಕೇಸ್ಗಳನ್ನ ರಿಪೋರ್ಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಅಧಿಕೃತವಾಗಿ ನಾವು ಕಂಡು ಬರ್ತಾ ಇದೆ ಈ ಕಾಯಿಲೆ. ಆದ್ರೆ ಎಮ್ಮೆಗಳಲ್ಲಿ ಕಡಿಮೆ, ಎಮ್ಮೆಗಳಲ್ಲಿ ಹೋಲಿಸ್ಕೊಂಡಾಗ, ಹಸುಗಳಿಗೆ ಹೋಲಿಸ್ಕೊಂಡಾಗ ಕಡಿಮೆ ಪ್ರಮಾಣದಲ್ಲಿ ಈ ರೋಗ ಇದೆ. ಮತ್ತೆ ಈ ರೋಗದಲ್ಲಿ ಈ ಬ್ರುಸೆಲ್ಲಾ ಗುಂಪಿಗೆ ಸೇರಿದ ಬ್ಯಾಕ್ಟೀರಿಯಾದಿಂದ ಬರುವಂತದ್ದು. ಸೊ ಇದರಲ್ಲಿ ಬ್ರುಸೆಲ್ಲಾ ಅಬಾರ್ಟಸ್ ಅಂತ ಇರುತ್ತೆ, ಅದು ಹಸು ಮತ್ತು ಎಮ್ಮೆಗಳಲ್ಲಿ ನಾವು ಕಾಣಬಹುದು. ಮತ್ತೆ ಬ್ರುಸೆಲ್ಲಾ ಮೆಲಿಟೆನ್ಸಿಸ್ ಅಂತ ಹೇಳ್ತೀವಿ, ಇದರಿಂದ ಕುರಿ ಮತ್ತೆ ಆಡುಗಳಲ್ಲಿ ಕಾಣಬಹುದು. ಮತ್ತೆ ಬ್ರುಸೆಲ್ಲಾ ಸೂವಿಸ್ ಅಂತ ಹೇಳೋದು ಹಂದಿಗಳಲ್ಲಿ, ಬ್ರುಸೆಲ್ಲಾ ಕ್ಯಾನಿಸ್ ಅಂತ ಹೇಳ್ತೀವಿ ಅದು ನಾಯಿಗಳಲ್ಲಿ ಕಾಯಿಲೆಯನ್ನ ಉಂಟು ಮಾಡ್ತವೆ. ಸೊ ಮತ್ತೆ ಈ ರೋಗದ ಬಹಳ ಮುಖ್ಯವಾದ ಲಕ್ಷಣ ಅನ್ನೋದಕ್ಕಿಂತ ಯಾಕೆ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರೆ, ಆರ್ಥಿಕವಾಗಿ ಯಾಕೆ ಪ್ರಮುಖ ಪಾತ್ರ ವಹಿಸುತ್ತೆ ಅಂದ್ರೆ, ಇದು ಗರ್ಭಪಾತ ಉಂಟು ಮಾಡುತ್ತೆ. ಮೊದಲನೇದಾಗಿ ಬ್ರುಸೆಲ್ಲಾ ಅಬಾರ್ಟಸ್ ಅಂತ ಹೇಳಿದ್ರೆ, ಅಬಾರ್ಟಸ್ ಮೀನ್ಸ್ ಕಂದು ಹಾಕೋದು, ಗರ್ಭಪಾತ ಉಂಟಾಗದು ಅದು ಆಗುತ್ತೆ. ಮತ್ತೆ ಅನಾರೋಗ್ಯ, ಆ ಟ್ರೀಟ್ಮೆಂಟ್, ಆ ಚಿಕಿತ್ಸೆ ಕೊಡಿಸೋದಕ್ಕೋಸ್ಕರ ನಮಗೆ ಹೆಚ್ಚಿನ ಖರ್ಚಾಗುತ್ತೆ. ಮತ್ತೆ ಉತ್ಪಾದನೆ ಕುಂಠಿತ ಆಗುತ್ತೆ. ಈಗ 10 ಲೀಟರ್ ಕೊಡುವಂತ ಹಸು ಸಡನ್ ಆಗಿ ನಿಮ್ಗೆ 2 ಲೀಟರ್ ಬರುತ್ತೆ. ಸೊ ಅದರಿಂದ ಆರ್ಥಿಕ ನಷ್ಟ ಉಂಟಾಗುತ್ತೆ. ಮತ್ತೆ ಆಡು ಮತ್ತು ಮೇಕೆಗಳಲ್ಲಿ ಮರಿಗಳ ಹಾಕುವಂತ ಪ್ರಮಾಣ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ವೆಯ್ಟ್ ಗೇನ್ ಅಂತ ಹೇಳ್ತೀವಿ, ಆ ಮಾಂಸ ಉತ್ಪಾದನೆಗೆ ತೂಕ ಬರೋದು ಕೂಡ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಇದೆಲ್ಲಾ ಅಂಶಗಳಿಂದ ಮತ್ತೆ ಅದಕ್ಕೆ ಕೊಡಬೇಕಾದ ಚಿಕಿತ್ಸೆಯಿಂದ ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ. ಮತ್ತು ಇದರಿಂದಾಗಿ ನಮ್ಮ ದೇಶಾದ್ಯಂತ ಸುಮಾರು ಕೋಟಿಗಳಷ್ಟು ವರ್ಷಕ್ಕೆ ನಷ್ಟ ಉಂಟಾಗ್ತಾ ಇದೆ. ಮತ್ತೆ ಈ ರೋಗದ ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ, ಇದು ಪ್ರಾಣಿಜನ್ಯ ಮನುಷ್ಯ ರೋಗ, ಮಾನವ ರೋಗ ಡಿಸೀಸ್ ಇದು. ಆದ್ರಿಂದ ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಂದ್ರೆ ಮನುಷ್ಯರಲ್ಲಿ ಕೂಡ ಕಂಡು ಬಂದಾಗ ಬಂಜೆತನ ಬರಬಹುದು, ಮನುಷ್ಯರಲ್ಲೂ ಹಲವಾರು ರೀತಿಯ ತೊಂದರೆಗಳಾಗುತ್ತೆ. ಸೊ ಎಸ್ಪೆಷಲಿ ಈ ಗಂಡಸರಲ್ಲಿ ಅಥವಾ ಹೆಂಗಸರಲ್ಲಿ ಆದಾಗ ಈ ಅಬಾರ್ಷನ್ಸ್ ಆಗ್ತವೆ. ಗರ್ಭಪಾತ ಅಂತ ಹೇಳ್ತೀವಿ, ಅನಿಮಲ್ಸ್ ಅಲ್ಲಿ ಹೇಗೆ ಗರ್ಭಪಾತ ಆಗುತ್ತೆ ಅದೇ ರೀತಿ. ಮತ್ತೆ ಈ ಗಂಡಸರಲ್ಲಿ ಅವ್ರಿಗೆ ವೀರ್ಯಾಣು ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಉತ್ಪಾದನಾ ಶಕ್ತಿ ಕಡಿಮೆ ಆಗುತ್ತೆ, ಅದಕ್ಕೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಕೂಡ ಬರಬಹುದು, ಬಂಜೆತನ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಆದ್ರಿಂದ ಈ ರೋಗದ ಬಗ್ಗೆ ಹೆಚ್ಚಿನ ಗಮನ ಇಡಬೇಕು. ಈ ಆರ್ಥಿಕ ನಷ್ಟ ಅಲ್ಲದೆ ಮನುಷ್ಯರಿಗೂ ಕೂಡ ರೋಗ ಬರುತ್ತೆ, ಆ ರೋಗದಿಂದ ಈ ರೀತಿ ತೊಂದರೆಗಳು ಉಂಟಾಗ್ತದೆ. ಅಂದ್ರೆ ಬ್ರುಸೆಲೋಸಿಸ್ ಬಂದಿರುವಂತ ಜಾನುವಾರುಗಳನ್ನು ನೋಡ್ಕೊಳ್ಳುವಂತ ಮನುಷ್ಯರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಸೋಂಕು ಏನಾದರೂ ಮನುಷ್ಯನಿಗೆ ಹರಡಿತು ಅಂದ್ರೆ ಇಷ್ಟೆಲ್ಲ ಸಮಸ್ಯೆಗಳು ತಲೆದೋರಬಹುದು. ಮತ್ತೆ ಇದೊಂದು ವೃತ್ತಿಪರ ಕಾಯಿಲೆ ಅಂತ ಹೇಳ್ಬೋದು. ವೃತ್ತಿಪರ ಅಂದ್ರೆ ಈಗ ಆ ವೃತ್ತಿಯಲ್ಲಿ ತೊಡಗಿರುವಂತವ್ರು ನಮ್ಮ ವೆಟರ್ನರಿ ಡಾಕ್ಟರ್ಸ್, ಪಶುಪಾಲಕರು, ಇನ್ಸ್ಪೆಕ್ಟರ್ಸ್, ಕಷಾಯಿ ಖಾನೆಯಲ್ಲಿ ವರ್ಕ್ ಮಾಡುವಂತವ್ರು, ಈ ಚರ್ಮದ ಉದ್ದಿಮೆಯಲ್ಲಿರೋದು, ಮತ್ತೆ ಈ ಕಟ್ ಮಾಡ್ತಾರಲ್ಲ ಕುರಿ ಮೇಕೆ ಮಾಂಸದ ಉದ್ದಿಮೆಯಲ್ಲಿರೋದು, ಮತ್ತೆ ಹಸುಗಳ ಪಾಲಕರು, ಗೋಪಾಲಕರು, ಅವ್ರಿಗೆಲ್ಲಾರ್ಗೂ ಕೂಡ ಈ ರೋಗಗ್ರಸ್ತ ಪ್ರಾಣಿಯಿಂದ ಹರಡ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ರಿಂದ ಈ ಒಂದು ಕೆಲಸಗಳಲ್ಲಿ ತೊಡಗಿರುವಂತವ್ರೆಲ್ಲರೂ ಕೂಡ ಅತಿ ಹೆಚ್ಚಿನ ಪಶುವೈದ್ಯರಾದಿಯಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು, ಎಚ್ಚರಿಕೆ ಕ್ರಮಗಳನ್ನು ವೃತ್ತಿಪರ ಆಗಿರೋದ್ರಿಂದ ಹಲವಾರು ವೃತ್ತಿಗಳಲ್ಲಿ ತೊಡ್ಕೊಂಡಿರುವಂತವ್ರು ಪಶುಸಂಗೋಪನೆ ವೃತ್ತಿಯಲ್ಲಿ ಅತಿ ಹೆಚ್ಚಿನ ಲೈಕ್ ಕಂಟ್ರೋಲ್ ಮೆಜರ್ಸ್ ಅಥವಾ ನಾವೇನ್ ಹೇಳ್ತೀವಿ ನಿಯಂತ್ರಣ ತೆಗೆದುಕೋಬೇಕು, ನಿಯಂತ್ರಣ ತಗೋಬೇಕು, ಪ್ಲಸ್ ಅದಕ್ಕೆ ಮುಂಜಾಗ್ರತೆ ವಹಿಸಬೇಕು, ಮುಂಜಾಗ್ರತೆ ಪ್ರಿವೆಂಟಿವ್ ಮೆಜರ್ಸ್ ಅಂತ ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈ ಬ್ರುಸೆಲೋಸಿಸ್ ರೋಗ ಅಂತ ತಾವು ಹೇಳಿದ್ರಲ್ಲ, ಇದು ಹೇಗೆ ಹರಡುತ್ತೆ ಅಂತೀರಿ? ಈ ರೋಗ ಲಾಸ್ಟ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ, ಕೊನೆಯ ತ್ರೈಮಾಸಿಕದಲ್ಲಿ, ಗರ್ಭದ ಕೊನೆಯ ತ್ರೈಮಾಸಿಕದಲ್ಲಿ ಹಸುಗಳಲ್ಲಿ 6-9 ತಿಂಗಳ ಒಳಗಡೆ ಗರ್ಭಪಾತ ಆಗುತ್ತೆ. ಅವಾಗ ಕಲುಷಿತ ಅಥವಾ ದೂಷಿತ ರೋಗಾಣುಗಳಿಂದ ಕೂಡಿದ ಆಹಾರ ಅಥವಾ ನೀರು ಸೇವಿಸೋದ್ರಿಂದ ಈ ರೋಗಾಣು ಬರುತ್ತೆ. ಕಲುಷಿತ ಹೇಗಾಗುತ್ತೆ ಆಹಾರ ನೀರು ಅಂತ ಹೇಳಿದ್ರೆ, ಈ ಗರ್ಭಪಾತ ಆಗುತ್ತಲ್ಲ 6-9 ತಿಂಗಳೊಳಗಡೆ, ಆ ಗರ್ಭಪಾತ ಆದಾಗ ಗರ್ಭ ಬೀಳುತ್ತಲ್ಲ ಅದು, ಅದರಿಂದ ಗರ್ಭಚೀಲ ಅಂತ ಹೇಳ್ತೀವಿ ನಾವು ಪ್ಲಾಸೆಂಟಾ, ಅದರಿಂದ ಬರ್ಬೋದು. ಅಥವಾ ಫ್ಲೂಯಿಡ್ಸ್ ಡಿಸ್ಚಾರ್ಜ್ ಆಗುತ್ತೆ, ರಕ್ತಸ್ರಾವ ಆಗುತ್ತೆ, ಅದ್ರೆಲ್ಲಾದ್ರ ಮೂಲಕನೂ ಕೂಡ ಆ ರೋಗಾಣು ಬರ ಸಾಧ್ಯತೆ ಇರುತ್ತೆ. ನಮಗೆ ಗೊತ್ತಿಲ್ಲದೆ ಅದನ್ನ ಪಶುಪಾಲಕರು ಅಥವಾ ಗೋಪಾಲಕರು ಅಥವಾ ವೆಟರ್ನರಿ ಡಾಕ್ಟರ್ಸ್ ಅದನ್ನ ಮುಟ್ಟೋದ್ರಿಂದ ಸ್ಪ್ರೆಡ್ ಆಗುತ್ತೆ. ಹಸುಗಳಲ್ಲಿ ಏನಾಗುತ್ತೆ ಅಂದ್ರೆ, ಒಂದೇ ಕೊಠಡಿಯಲ್ಲಿ ಎಷ್ಟೊಂದು ಹಸುಗಳನ್ನ ರಾಸುಗಳನ್ನ ನಾವು ಇಟ್ಟಿರ್ತೀವಿ, ಕುರಿ ಮೇಕೆ ಎಲ್ಲದನ್ನು, ಸೊ ಆಹಾರ ಕಲುಷಿತ ಆಗುತ್ತೆ ಅದರಿಂದ, ಆ ನೀರಿಂದನೋ ಅಥವಾ ಯಾವುದೇ ರೀತಿ ನಾನು ಮೊದಲಲ್ಲಿ ಹೇಳದ್ನಲ್ಲ ಅದ್ರ ಮೂಲಕ ಆಹಾರ ಅಥವಾ ನೀರು ಕಲುಷಿತ ಆಗುತ್ತೆ. ಸೊ ಅದನ್ನ ತಿನ್ನೋದ್ರಿಂದ ಹರಡುತ್ತೆ, ಮತ್ತೊಂದಕ್ಕೆ ಹರಡುತ್ತೆ. ಅಂದ್ರೆ ಕಲುಷಿತ ಆಹಾರ ಮತ್ತು ನೀರು, ನೀರು ಮುಖ್ಯವಾಗಿ ಗಾಳಿ ಮೂಲಕ ಹರಡಲ್ವಾ? ಬಹಳ ಮುಖ್ಯವಾಗಿ. ಮತ್ತೆ ಇದು ಕಣ್ಣು ಮತ್ತು ಚರ್ಮದ ಮೂಲಕನೂ ಹರಡುತ್ತೆ, ಅಂದ್ರೆ ಏರೋಸಾಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು ಗಾಳಿಯ ಮೂಲಕ. ಅಂದ್ರೆ ಕಣ್ಣು ಈಗ ನಾವು ಅದನ್ನ ನೋಡಿದ್ರು ಹನಿಗಳು, ಅದರಿಂದನೂ ಕೂಡ ಒಂದರಿಂದ ಇನ್ನೊಂದಕ್ಕೆ ಹರಡೋ ಸಾಧ್ಯತೆ ಹೆಚ್ಚು. ಅಂದ್ರೆ ಗರ್ಭಪಾತ ಆದಂತ ಸಂದರ್ಭದಲ್ಲಿ ವಿಸರ್ಜನೆ ಆಗುವಂತ ರಸಗಳು ಇರ್ತಾವಲ್ಲ, ರಸಗಳು, ಅವು ಏನಾದ್ರೂ ಗಾಳಿ ಮೂಲಕ ಕಣ್ಣು ಅಥವಾ ಬಾಯನ್ನ ಸೇರಿದ್ರೆ ಅಲ್ಲೂ ಕೂಡ ನಾವು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಥವಾ ಏರೋಸಾಲ್ ಅಂತ ಹೇಳ್ತೀವಲ್ಲ ಅಲ್ಲಿ ಇನ್ಫೆಕ್ಷನ್ ಹರಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು, ಈ ಕೃತಕ ಗರ್ಭಧಾರಣೆ ಮಾಡ್ಬೇಕಾದ್ರೆ ನಾನು ಮೊದಲನೇ ಹೇಳಿದೆ ಗಂಡು ರಾಸಿಗೆ ಈ ಸೋಂಕಿತ ಹೋರಿಯಿಂದ ವೀರ್ಯನ ತಗೊಂಡು ಅದನ್ನ ನಾವು ಈಗ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡ್ತಾರೆ ಕೃತಕ ಗರ್ಭಧಾರಣೆ, ಅದರಲ್ಲಿ ಆ ನಳಿಕೆನಲ್ಲಿ ಮಿಕ್ಸ್ ಆಗಿದ್ರೆ, ಯಾಕೆಂದ್ರೆ ಈ ರೋಗಗ್ರಸ್ತ ರಾಸುವಿನಿಂದ ವೀರ್ಯನು ಉಪಯೋಗಿಸಿದ್ರೆ ಅಲ್ಲೂ ಕೂಡ ನಮ್ಗೆ ಕೃತಕ ಗರ್ಭಧಾರಣೆ ಮಾಡಿಸಿದ್ರು ಕೂಡ ಇನ್ಫೆಕ್ಷನ್ ಆಗುತ್ತೆ. ಈ ಗ್ರಾಮಾಂತರ ಪ್ರದೇಶದಲ್ಲಿ ಸ್ವಾಭಾವಿಕವಾಗಿ ಗರ್ಭಧಾರಣೆ ಮಾಡ್ತಾರೆ, ಹೋರಿಗೆ ಅಥವಾ ಕೋಣಕ್ಕೆ ಏನಾದ್ರು ಬ್ರುಸೆಲೋಸಿಸ್ ರೋಗ ಇದ್ರೆ ಅದು ಎಮ್ಮೆ ಅಥವಾ ಹಸುಗಳಿಗೆ ಹರಡಬಹುದು, ಹರಡುತ್ತೆ. ಈ ರೀತಿ ಹರಡೋದ್ರಲ್ಲಿ ಕುರಿ ಮತ್ತು ಮೇಕೆಗಳಲ್ಲೂ ಜಾಸ್ತಿ. ಒಂದು ಗಂಡು ಕುರಿ ಅಥವಾ ಒಂದು ಮೇಕೆ ನಾನು ಹೇಳ್ತೀವಿ ಅದು ಒಂದು ಸೇರ್ಕೊಂಡ್ರೆ ಇಡೀ ಎಲ್ಲ ಹಿಂಡನ್ನೇ ಅದು ವ್ಯಾಪಿಸುತ್ತೆ, ವ್ಯಾಪಿಸುತ್ತೆ. ಯಾಕೆಂದ್ರೆ ಅದು ಸ್ವಾಭಾವಿಕವಾಗಿ ಗರ್ಭಧಾರಣೆ ಆಗ್ತಾವು. ಸೊ ಆ ಸಂದರ್ಭದಲ್ಲಿ ಎಲ್ಲಾ ಆಡುಗಳು ಅಥವಾ ಕುರಿಗಳಲ್ಲಿ ಈ ರೋಗ ಹರಡುತ್ತೆ, ಬಂದೇ ಬರುತ್ತೆ. ಮತ್ತೆ ಮರಿಗಳಲ್ಲೂ, ಅವಕ್ಕೆ ಹುಟ್ಟ ಮರಿಗಳಲ್ಲೂ ಕೂಡ ಈ ರೋಗ ಜೊತೆಲೇ ಬಂದಿರುತ್ತೆ. ಯಾಕೆಂದ್ರೆ ನಾವು ಸಾಧಾರಣವಾಗಿ ಕುರಿ ಮೇಕೆಗಳಲ್ಲಿ ಇನ್ನು ಕೃತಕ ಗರ್ಭಧಾರಣೆ ಮಾಡ್ತಾ ಇಲ್ಲ. ಈಗ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಂಶೋಧನೆ ಮತ್ತೆ ಸ್ಟಡೀಸ್ ನಾವ್ ಏನ್ ಮಾಡ್ತಾ ಇದೀವಿ ಅದ್ರ ಮೂಲಕ ತಿಳಿದು ಬಂದಿರೋ ಪ್ರಕಾರ ಕುರಿ ಮತ್ತು ಮೇಕೆಗಳು ತುಂಬಾ ಇದಕ್ಕೆ ಒಳಗಾಗ್ತಾ ತುತ್ತಾಗ್ತಾ ಇದಾವೆ. ಇದೇ ಒಂದು ಕಾರಣಕ್ಕಾಗಿ, ಇದೇ ಒಂದು ಕಾರಣಕ್ಕಾಗಿ. ಓಹೋ. ಮತ್ತೆ ಅವುಗಳಲ್ಲಿ ನೋಡ್ಕೋಬೇಕಾದ್ರೂ ಕೂಡ ಹೆಚ್ಚಿನ ಲಿಟ್ಟರ್ ಇರುತ್ತೆ, ಅವಕ್ಕೆ ಜಾಸ್ತಿ ಮರಿಗಳನ್ನ ಆಗ್ತವೆ, ಸಾಮರ್ಥ್ಯ ಇರುತ್ತೆ, ಸಾಮರ್ಥ್ಯ ಇರುತ್ತೆ. ಮತ್ತೆ ಆ ಹ್ಯಾಂಡ್ಲರ್ಸ್ ಈ ಕುರಿ ಮತ್ತೆ ಮೇಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರೇ ಹ್ಯಾಂಡ್ಲ್ ಮಾಡಿ ಆ ಡೆಲಿವರಿ ಟೈಮ್ ಅಲ್ಲಿ ತೊಂದರೆ ಆದ್ರೆ ಆ ರೀತಿ ಹೆಲ್ಪ್ ಮಾಡ್ತಾರೆ ಫಾರ್ಮರ್ಸ್, ಅವ್ರಿಗೂ ಕೂಡ ಹರಡು ಜಾಸ್ತಿ ಇರುತ್ತೆ. ಸೊ ಈಗ ಕುರಿ ನೋಡ್ಕೊಳ್ಳೋರಂತ ನಮ್ಮ ಕುರಿಗಾರರು, ಕುರಿಗಾರರಲ್ಲಿ ಈ ಕಾಯಿಲೆ ಹೆಚ್ಚಾಗಿ ಕಂಡುಬರೋ ಸಾಧ್ಯತೆ ಇದೆ, ಸಾಧ್ಯತೆ ಇದೆ, ಹೆಚ್ಚಾಗಿ ಕಂಡು ಬರ್ತಾ ಇದೆ ಕೂಡ, ಬರ್ತಾ ಇದೆ. ಅದ ಕಾರಣ ಬ್ರುಸೆಲ್ಲ ಮೆಲಿಟ್ಯಾನ್ಸಿಸ್ ಅಂತ, ಬ್ರುಸೆಲ್ಲ ಮೆಲಿಟ್ಯಾನ್ಸಿಸ್. ಯಾಕೆಂದ್ರೆ ಈ ಕುರಿ ಮತ್ತು ಮೇಕೆಗಳಿಂದ ಬಹಳ ಬೇಗ ಹರಡ್ತಾ ಇದೆ. ಅಂದ್ರೆ ಈಗ ನಾಯಿಗಳಲ್ಲೂ ಕೂಡ ಕಂಡುಬರುತ್ತೆ ಅಂತ ತಾವ್ ಹೇಳಿದ್ರೆ, ಈಗ ಮುದ್ದು ನಾಯಿಗಳನ್ನ ಮನೆಗಳಲ್ಲೂ ಇಟ್ಕೊಳ್ತಾರಲ್ಲ, ಅದರಿಂದ ಮನುಷ್ಯರಿಗೂ ಬರಬಹುದಾ? ಇದೆ ಸಾಧ್ಯತೆ. ಫಸ್ಟ್ ಬ್ರುಸೆಲಾ ಮೆಲಿಟಾನ್ಸಿಸ್ ಅನ್ನೋದು ಕಾಯಿಲೆ ಕುರಿ ಮತ್ತು ಮೇಕೆಗಳಿಂದ, ಅಬಾರ್ಟಸ್ ಆಮೇಲೆ ಮತ್ತೆ ಸೂಯಿಸ್ ಹಂದಿಗಳಿಂದ. ಈ ಕ್ಯಾನಿಸ್ ಅನ್ನೋದು ಲಾಸ್ಟ್ ಪ್ರಯಾರಿಟಿ, ಲಾಸ್ಟ್ ಪ್ರಯಾರಿಟಿ ಅಂದ್ರೆ ಅದರಿಂದನೂ ಕೂಡ ಬಂದೇ ಬರುತ್ತೆ. ಅಪರೂಪ ಅಪರೂಪ ರೆಕಾರ್ಡ್ ಆಗಿರೋದು ಅಥವಾ ನಾವು ಸಂಶೋಧನೆ ಮೂಲಕ ನೋಡಿರೋ ಪ್ರಕಾರ ಈ ಮೆಲಿಟಾನ್ಸಿಸ್ ಇಂದ ಹೈಯೆಸ್ಟ್ ಜಾಸ್ತಿ ಬರುವಂತದ್ದು ಮನುಷ್ಯರಲ್ಲಿ ಕಂಡು ಬರುತ್ತೆ. ಕ್ಯಾನಿಸ್ ಅನ್ನೋದು ಸ್ವಲ್ಪ ಕಡಿಮೆ. ಇನ್ನ ರೋಗದ ಲಕ್ಷಣಗಳು ಹೇಗೆ ಪ್ರಾರಂಭವಾಗ್ತವೆ ಡಾಕ್ಟರ್ ಸುಮತಿ ಅವರೇ, ಈ ಬ್ರುಸೆಲೋಸಿಸ್ ರೋಗದ ಲಕ್ಷಣಗಳು? ಈ ರೋಗದ ಲಕ್ಷಣ ನಿಮಗೆ ಮೊದಲೇ ತಿಳಿಸಿರುವಂತೆ ಗರ್ಭಧರಿಸಿದ ಎಮ್ಮೆ ರಾಸು ಕುರಿ ಮತ್ತೆ ಮೇಕೆಗಳಲ್ಲಿ ಕೊನೆ ತ್ರೈಮಾಸಿಕದಲ್ಲಿ ಗರ್ಭಪಾತ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಗರ್ಭಪಾತದ ಮೊದಲು ಜನನೇಂದ್ರಿಯಿಂದ ಬಿಳಿ ಸ್ರಾವ ಉಂಟಾಗುತ್ತೆ. ಸೊ ಅದು ಈಚ್ ಡ್ರಾಪ್ಲೆಟ್ ಅಂತ ಹೇಳ್ತೀವಿ, ಆ ಒಂದೊಂದು ತೊಟ್ಟು ಕೂಡ ರೋಗಾಣುಗಳಿಂದ ಕೂಡಿರುತ್ತೆ. ಮತ್ತೆ ಮಾಸು ಅಥವಾ ಸತ್ತೆ ನಾನು ಹೇಳದ್ನಲ್ಲ ಗರ್ಭಪಾತ ಆದಾಗ, ಅದು ಕೂಡ ರಿಚ್ ಸೋರ್ಸ್ ಆಫ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರೋಗಾಣು ಇರುತ್ತೆ. ಮತ್ತೆ ಕೀಲುಗಳಲ್ಲಿ ನೀರು ತುಂಬಿಕೊಂಡು ಊತ ಕಂಡು ಬರುತ್ತೆ, ಕೀಲು ಮಂಡಿಗಳಲ್ಲಿ ಊತ ಕಂಡು ಬರುತ್ತೆ. ಮತ್ತೆ ರೋಗಗ್ರಸ್ತ ಓರಿಗಳಲ್ಲಿ ವೃಷಣಗಳು ಬಾತ್ಕೊಂಡಿರುತ್ತೆ, ಯಾಕೆ ಅಂದ್ರೆ ಇದರಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ, ಟೆಸ್ಟಿಕಲ್ಸ್ ಇನ್ಫ್ಲಮೇಷನ್, ಸ್ಕ್ರೋಟಮ್ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಅದರಿಂದ ಅಲ್ಲೂ ಕೂಡ ಅಬ್ಸರ್ವ್ ಮಾಡಬಹುದು, ಊತವನ್ನ ಕಾಣಬಹುದು. ಇಷ್ಟು ಲಕ್ಷಣಗಳು. ಕೊನೆ ತ್ರೈಮಾಸಿಕದಲ್ಲಿ ಯಾವುದೇ ರೀತಿ ಅಭಾಷಣ ಆದಾಗ ನಾವು ಇಮ್ಮಿಡಿಯೇಟ್ಲಿ ಅದನ್ನ ತಿಳ್ಕೊಬೇಕಾಗುತ್ತೆ, ಪರೀಕ್ಷೆ ಮಾಡಿಸಿ ಖಚಿತಪಡಿಸ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಯಾವುದೇ ರಾಸುಗಳು ನಾವು ಹೊರಗಡೆಯಿಂದ ತಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಕುರಿ ಆಗ್ಲಿ ಮೇಕೆ ಆಗ್ಲಿ ಹಸು ಆಗ್ಲಿ, ಮೊದಲು ನಾವು ಅದನ್ನ ಪರೀಕ್ಷೆಗೆ ಒಳಪಡಿಸಬೇಕು ಮತ್ತೆ ಪ್ರತ್ಯೇಕವಾಗಿ ಇಡಬೇಕು, ಕ್ವಾರಂಟೈನ್ ಅಂತ ಹೇಳ್ತೀವಿ. ಅದನ್ನ ಮಾಡೇನೆ ನಾವು ನಮ್ಮ ಫಾರಂಗೆ ಅಥವಾ ನಮ್ಮ ಒಂದು ಹಿಂಡಿಗೆ ಸೇರಿಸ್ಕೋಬೇಕಾಗುತ್ತೆ. ಒಂದು 15 ದಿನ ಅದನ್ನ ಪ್ರತ್ಯೇಕವಾಗಿಟ್ಟು ಅದನ್ನ ನಾವು ಪರಿವೀಕ್ಷಣೆ ಮಾಡಿ ಆಮೇಲೆ ಸೇರಿಸ್ಕೋಬೇಕಾಗುತ್ತೆ. ಈ ಮನುಷ್ಯರಲ್ಲಿ ತಗೊಳ್ಳೋದಾದ್ರೆ ಇದು ವಿಪರೀತ ಜ್ವರ ಬರುತ್ತೆ, ಮತ್ತೆ ಕೀಲು ಎಲ್ಲಾ ಕೀಲುಗಳು ನೋವು ಬರುತ್ತವೆ, ನೋವಿರುತ್ತೆ ಎಲ್ಲಾ ಕೀಲುಗಳಲ್ಲೂ. ಈಗ ನೀವು ಡೆಂಗ್ಯೂ ಫೀವರ್ ಅಲ್ಲಿ ನೋಡಬಹುದು, ಚಿಕನ್ ಗುನ್ಯಾದಲ್ಲಿ ನೋಡಬಹುದು, ಎಲ್ಲಾ ಕೀಲುಗಳು ನೋವು ಬರುತ್ತೆ, ತುಂಬಾ ಅತಿಯಾದ ತೊಂದರೆ ಉಂಟಾಗುತ್ತೆ. ಅದು ಮನುಷ್ಯರಲ್ಲಿ ಯಾವಾಗ್ಲೂ ಕೂಡ ವೈರಲ್ ಡಿಸೀಸ್ಗೆ, ಈ ಚಿಕನ್ ಗುನ್ಯಾ ಡೆಂಗ್ಯೂ ಫೀವರ್ ಆತರ ಕಾಯಿಲೆಗಳಿಗೆ ಕನ್ಫ್ಯೂಸ್ ಅಂತ ಸಮಸ್ಯೆ ಆಗುತ್ತೆ. ಫಸ್ಟ್ ಅವ್ರು ಯಾವಾಗ್ಲೂ ಡಯಾಗ್ನೋಸ್ ಮಾಡ್ಬೇಕಾದ್ರೆ ಏನಿದು ಅಂತ ಹೇಳ್ಬೇಕಾದ್ರೆ ವೈರಲ್ ಪ್ರಾಬ್ಲಮ್ ನ ಸಸ್ಪೆಕ್ಟ್ ಮಾಡ್ತಾರೆ ಫಸ್ಟ್. ಸೊ ಅದೇ ನಂತರ ಅದೆಲ್ಲ ರೂಲ್ ಔಟ್ ಆದ್ಮೇಲೆ ಈ ಬ್ರುಸೆಲ್ಲಾ ಕಾಯಿಲೆಗಳಿಗೆ ಅನ್ಬಹುದು. ಮತ್ತೆ ಇದರಿಂದ ಕೂಡ ನಾನು ಮೊದಲೇ ತಿಳಿಸಿದಂತೆ ಮಹಿಳೆಯರಿಗೆ ಮತ್ತೆ ಗಂಡಸರಲ್ಲಿ ಫರ್ಟಿಲಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಬರಡುತನ ಬರುತ್ತೆ. ಮತ್ತೆ ಇನ್ನೊಂದು ನರ್ವಸ್ ಫಾರ್ಮ್ ಆಫ್ ಬ್ರುಸೆಲೋಸಿಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಹೇಳ್ತೀವಲ್ಲ, ತೊಂದರೆ ಆಗುತ್ತೆ. ಈಗ ನಿಮಾನ್ಸಲ್ಲೆಲ್ಲ ನಮ್ಮಲ್ಲಿ ನಾವು ಆಂಟಿಜೆನ್ಸ್ ನ ಪ್ರೊಡ್ಯೂಸ್ ಮಾಡ್ತೀವಿ, ಅಂದ್ರೆ ಆ ರೋಗ ಪತ್ತೆ ಹೆಚ್ಚು ಅಂತ ಕಿಟ್ಗಳನ್ನ ಪ್ರೊಡ್ಯೂಸ್ ಮಾಡ್ತೀವಿ, ಅದನ್ನ ತಗೊಂತಾರೆ ನಮ್ಮಲ್ಲಿ. ಅವರು ಅದನ್ನ ಟೆಸ್ಟ್ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ ಯಾವುದೇ ರೀತಿ ನರ ಪ್ರಾಬ್ಲಮ್ ಇರೋಂತವ್ರಿಗೆ. ಸೊ ಇದನ್ನು ಕೂಡ ರೂಲ್ ಔಟ್ ಮಾಡ್ತಾರೆ ಅವರು. ಸೊ ಇದು ಒಂದು ಸಮಸ್ಯೆ ಆಗಿದೆ. ಈಗ ಮುಖ್ಯವಾಗಿ ಹಾಲನ್ನ ಕರೀತಾ ಇರುವಂತ ಹಸುಗಳಲ್ಲೂ ಏನಾದ್ರು ಬಂತು ಬ್ರುಸೆಲೋಸಿಸ್ ಅಂದ್ರೆ, ಆ ಹಾಲಲ್ಲೂ ಕೂಡ ಇದರ ಒಂದು ಲಕ್ಷಣಗಳು ಇರ್ತಾವ ಏನಾದ್ರು? ಬ್ರುಸೆಲೋಸಿಸ್ ಆಗಿದೆ ಅಂತ ಹೇಳಿದ್ರೆ ಹಲವು ದಿನ ಅವಾಯ್ಡ್ ಮಾಡ್ತೀವಿ ಹಾಲನ್ನ, ಅಥವಾ ಚೆನ್ನಾಗಿ ಕಾಯಿಸಿ ಕುಡಿಯೋದ್ರಿಂದ ಪ್ರಾಬ್ಲಮ್ ಬರಲ್ಲ, ಸಮಸ್ಯೆ ಆಗಲ್ಲ. ಬಟ್ ಅದನ್ನ ಆದಷ್ಟು ಗರ್ಭಪಾತ ಉಂಟಾಗಿದೆ ಅಂತ ಹೇಳಿದ್ರೆ ಅದನ್ನ ಡಿಸ್ಕಾರ್ಡ್ ಮಾಡಕ್ಕೆ ಸಜೆಸ್ಟ್ ಮಾಡ್ತೀವಿ ಹಾಲನ್ನ. ಮತ್ತೆ ಕೆಚ್ಚಲಿಗೂ ಏನಾದ್ರು ತೊಂದರೆ ಆಗಬಹುದಾ? ಕೆಚ್ಚಲಿಗೂ ಕೂಡ ತೊಂದರೆ ಆಗುತ್ತೆ, ಅದರಿಂದ ಊತ, ಅದು ಓವರ್ ಆಲ್ ಬಾಡಿ ಇನ್ಫೆಕ್ಷನ್ ಇರೋದ್ರಿಂದ ಅದಕ್ಕೂ ಕೂಡ ತೊಂದರೆ ಉಂಟಾಗುತ್ತೆ. ಬಟ್ ಅತಿ ಹೆಚ್ಚಿನ ಸಮಸ್ಯೆ ಅಥವಾ ಲಕ್ಷಣ ಕಾಣಿಸೋದು ಇದು ಬರಡುತನದಿಂದ, ಬಂಜೆತನದಿಂದ. ಇನ್ನು ಈ ಬ್ರುಸೆಲೋಸಿಸ್ ರೋಗದ ನಿಯಂತ್ರಣ ಹೇಗೆ ಅಂತೀರಿ? ಮೊದಲನೇದಾಗಿ ನಾನು ಫಸ್ಟ್ ನಿಮ್ಗೆ ಹೇಳಿರಂಗೆ ರಾಸುಗಳನ್ನು ಖರೀದಿಸಬೇಕಾದ್ರೆ ಹೆಚ್ಚಿನ ಒತ್ತಡ ನಾವು ಪರೀಕ್ಷೆಗೆ ಕೊಡಬೇಕು. ಮುಖ್ಯ ಒಂದು ಅದಕ್ಕೆ ಒತ್ತು ಕೊಡಬೇಕು, ಒತ್ತು ಕೊಡಬೇಕು. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಅಥವಾ ಒಂದು ಊರಿಂದ ಇನ್ನೊಂದು ಊರಿಗೆ ರಾಸುವನ್ನ ತಗೋಬೇಕಾದ್ರೆ ನಾವು ಟೆಸ್ಟಿಂಗ್ ಅಂತ ಹೇಳ್ತೀವಿ. ಆ ಟೆಸ್ಟ್ ನ ಈಗೆಲ್ಲ ಟೆಸ್ಟ್ ಗಳು ಅವೈಲೇಬಲ್ ಇದೆ. ರಕ್ತದ ಮಾದರಿಯನ್ನ ಕೊಟ್ರೆ ಬ್ರುಸೆಲ್ಲಾ ಒಂದೇ ಅಲ್ಲ ಬೇರೆ ಕಾಯಿಲೆಗಳನ್ನು ಕೂಡ ಚೆಕ್ ಮಾಡಿಕೊಡ್ತಾರೆ ನಿಮ್ಗೆ. ಸೊ ಅದನ್ನ ರೋಗ ಮುಕ್ತ ರಾಸುಗಳನ್ನ ತಗೊಳ್ಳೋದಂತೂ ಉತ್ತಮ, ಅದು ಬಹಳ ಮುಖ್ಯವಾದ ಅಂಶ. ಅದರಲ್ಲೂ ಕುರಿ ಮತ್ತು ಮೇಕೆಗಳಲ್ಲಿ ಇದನ್ನ ತುಂಬಾ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ರೋಗ ಇಲ್ದಿರೋಂತ ಕುರಿಗಳನ್ನೇ ಆರಿಸಿಕೊಂಡು ಹಿಂಡಿಯಿಂದ ತಗೋಬೇಕು, ಮತ್ತೆ ಆ ಪ್ರತಿ ಒಂದು ಕುರಿ ಮತ್ತೆ ಮೇಕೆಯನ್ನ ಪರೀಕ್ಷೆಗೆ ಒಳಪಡಿಸಬೇಕು. ಅದು ಮುಖ್ಯವಾದ ಅಂಶ, ಮುಖ್ಯವಾದ ಅಂಶ. ಇದು ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್. ರೋಗ ತಡೆಗಟ್ಟದೆ ಒಳ್ಳೇದು ಅಂತ, ಅದು ತಡೆಗಟ್ಟುವ ಹೆಚ್ಚಿನ ಒತ್ತನ್ನ ನಾವು ಇದಕ್ಕೆ ಕೊಡಬೇಕಾಗತ್ತೆ. ಮತ್ತೆ ವರ್ಷಕ್ಕೊಂದ್ಸಾರಿ ಆರೋಗ್ಯವಂತ ರಾಸುಗಳ ರೋಗ ಪರೀಕ್ಷೆ ಮಾಡಿಸುವುದು. ಈಗ ನಿಮ್ಮಲ್ಲೂ ಕೂಡ ರಾಸು ಇರುತ್ತೆ, ಹಿಂಡಲ್ಲಿ ನಿಮ್ಮ ಹಿಂಡಲ್ಲೂ ಎಲ್ಲಾ ನಿಮ್ಮ ರಾಸುಗಳನ್ನ ವರ್ಷಕ್ಕೊಂದ್ಸರಿ ಪರೀಕ್ಷೆಗೆ ಒಳಪಡಿಸೋದು. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಯಾವ್ದಾರು ರೋಗಗ್ರಸ್ತ ಇದ್ರೆ ಅದನ್ನ ಬೇರ್ಪಡಿಸಬೇಕಾಗುತ್ತೆ, ಕ್ವಾರಂಟೈನ್ ಅಂತ ಹೇಳ್ತೀವಿ. ಅದಕ್ಕೆ ಸೂಕ್ತ ಚಿಕಿತ್ಸೆ ಮಾಡಿಸೋದು ಅಥವಾ ಅದು ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಹಿಂಡಿನಿಂದ ಹೊರಗಡೆ ಹಾಕುವಂಥದ್ದು ಕೆಲಸವನ್ನ ಮಾಡಬೇಕಾಗತ್ತೆ. ಈ ರೋಗವನ್ನ ಸೋಂಕು ರಹಿತ ಓರಿಗಳನ್ನ ಉಪಯೋಗಿಸುವಂತ ಅಂದ್ರೆ ವೀರ್ಯ ಸಂಗ್ರಹಣೆ, ಸೋಂಕು ರಹಿತ ಓರಿಗಳನ್ನ ಮತ್ತೆ ಸೋಂಕು ರಹಿತ ಈ ಕೃತಕ ಗರ್ಭಧಾರಣೆ ಟ್ಯೂಬ್ ಅದನ್ನು ಕೂಡ ನಳಿಕೆಗಳನ್ನ ಉಪಯೋಗಿಸ್ಕೋಬೇಕಾಗತ್ತೆ. ಮತ್ತೆ 4-8 ತಿಂಗಳ ಪ್ರಾಯದ ಹೆಣ್ಣು ಮತ್ತು ಗಂಡು ರಾಸುಗಳಲ್ಲಿ ಕರುಗಳಿಗೆ ತಪ್ಪದೇ ಜೀವನದಲ್ಲಿ ಒಮ್ಮೆ ಲಸಿಕೆ ಹಾಕಿಸುವುದು. ಲಸಿಕೆಗಳು ಈಗ ನಮ್ಗೆ ಹಲವಾರು ಕಂಪನಿಗಳಲ್ಲಿ ಪ್ರೊಡ್ಯೂಸ್ ಮಾಡಿ ಬ್ರುಸೆಲೋಸಿಸ್ ಲಸಿಕೆ ಅಂತ ಕೇಳಿದ್ರೆ ಕೊಡ್ತಾರೆ ಅಂಗಡಿಯಲ್ಲಿ. ಈಗ ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಬಂದಿದೆ, ರಾಷ್ಟ್ರೀಯ ರೋಗ ನಿಯಂತ್ರಣ ಬ್ರುಸೆಲೋಸಿಸ್ ಅಂತ ಇದೆ. ಇದರಲ್ಲಿ ಉಚಿತವಾಗಿ ಎಲ್ಲಾ ರಾಸುಗಳಿಗೆ ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಈ ರಾಸುಗಳಿಗೆ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಇದೆ. ಸೊ ಅದ್ರ ಮೂಲಕ ಪ್ರತಿಯೊಂದು ರಾಸನ್ನು ಕವರ್ ಮಾಡ್ತಾ ಇದಾರೆ. ಅದರಲ್ಲಿ 4-8 ತಿಂಗಳ ಪ್ರಾಯದ ಹೆಣ್ಣು ಕರುಗಳಿಗೆ ಮಾತ್ರ ವ್ಯಾಕ್ಸಿನೇಷನ್ ಹಾಕಿಸಬೇಕು, ಅದು ಬಹಳ ಮುಖ್ಯ. ಮುಖ್ಯ ಗಂಡು ಕರುಗಳಿಗೆ ಹಾಕಿಸಬಾರದು, ಇದು ಒಂದೇ ಒಂದ್ಸರಿ ಲೈಫ್ ಟೈಮ್ ಅಲ್ಲಿ ಹಾಕ್ಸೋದು. ಅದು ಜೀವನ ಪರ್ಯಂತ ಒಂದ್ಸರಿ ವ್ಯಾಕ್ಸಿನ್ ನಿರೋಧಕ ಶಕ್ತಿ ಇರುತ್ತೆ, ರೋಗ ನಿರೋಧಕ ಶಕ್ತಿ ಜೀವನ ಪರ್ಯಂತ ಇರುತ್ತೆ. 4-8 ತಿಂಗಳು ಲೈಫ್ ಲಾಂಗ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಈ ಬೇರೆ ಕಾಯಿಲೆ ತರ ನೀವು 6 ತಿಂಗಳು ಅಥವಾ 1 ವರ್ಷಕ್ಕೆ ಒಂದ್ಸರಿ ಹಾಕ್ಸ್ಬೇಕು ಅನ್ನೋದೇನಿಲ್ಲ, ಒಂದು ಸಾರಿ ಹಾಕ್ಸಿದ್ರೆ ಸಾಕು. ಅಂದ್ರೆ ಇದು ಹಸುಗಳಿಗಾಗ್ಬೋದು, ಎಮ್ಮೆಗಳಿಗಾಗ್ಬೋದು, ಕುರಿ ಮೇಕೆಗಳಿಗೆ ಎಲ್ಲದಕ್ಕೂ ಇದೇ ರೀತಿ 4-8 ತಿಂಗಳು ಒಂದು ಕರುಗಳಿಗೆ ಮತ್ತೆ ಮರಿಗಳಿಗೆ, ಅದು ಹೆಣ್ಣು ಕರುಗಳಿಗೆ ಹೆಣ್ಣು ಮರಿಗಳಿಗೆ ಹಾಕಿಸ್ಬೇಕು. ಮತ್ತೆ ಇದು ಸತ್ತ ರಾಸುಗಳ ಇದರಿಂದ ಕಾರಣದಿಂದ ಸಾಯ್ತಾವಲ್ಲ ರಾಸುಗಳು ಅಥವಾ ಗರ್ಭ ಅದು ಎಲ್ಲದನ್ನು ಕೂಡ ನಾವು ಆಳವಾಗಿ ಉಳ್ಬೇಕು. ಇದನ್ನ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಾವು ಕೈಗೆ ಗ್ಲೌಸ್ PPE ಅಂತ ಹೇಳ್ತೀವಿ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್, PPE ಕಿಟ್ ಅಂತ ಏನ್ ಹೇಳ್ತೀವಿ, ಆ ಗಾಗಲ್ಸ್ ಇಂದ ಹಿಡಿದು ಮಾಸ್ಕ್ ಗ್ಲೌಸ್ ಮತ್ತೆ ಅದಕ್ಕೆ ಬೇಕಾದಂತಹ ಬಟ್ಟೆನ ಹಾಕೊಂಡು, ಸೊ ಅದೆಲ್ಲದನ್ನು ನಾವು ಕಲ್ಮಶಗೊಂಡಿರುವಂತಹ ಎಲ್ಲಾ ವಸ್ತುಗಳನ್ನ ಒಂದು ಪಿಟ್ ಅಂತ ಹೇಳ್ತೀವಲ್ಲ ಆಳವಾಗಿ ಗುಂಡಿ ತೆಗೆದು 6 ಅಡಿಗಿಂತ ಜಾಸ್ತಿ ಇರ್ಬೇಕದು, ಗುಂಡಿ ತೆಗೆದು ಹೂತು ಅದರಲ್ಲಿ ಸುಣ್ಣದ ತಿಳಿ ನೀರ್ ಹಾಕ್ತಿವಿ. ಸೊ ಅದನ್ನ ಕ್ಲೋಸ್ ಮಾಡಾದ್ಮೇಲೂ ಕೂಡ ಅದ್ರ ಮೇಲೂ ಕೂಡ ನಾವು ಸುಣ್ಣವನ್ನ ನಾವು ಹಾಕ್ಬೇಕಾಗುತ್ತೆ. ಇದರಿಂದ ರೋಗಾಣು ಹರಡೋದನ್ನ ತಡೆಗಟ್ಟಬಹುದು. ಇದು ಬಹಳ ಮುಖ್ಯವಾದ ಅಂಶ. ಮತ್ತೆ ಕೊಟ್ಟಿಗೆ ಮತ್ತೆ ಗರ್ಭಪಾತದ ಸ್ಥಳವನ್ನು ಸೋಂಕಿನ ದ್ರಾವಣ, ಇದರಿಂದ ಈಗ ಹಲವಾರು ದ್ರಾವಣಗಳು ಬರ್ತವೆ, ಸೋಡಿಯಂ ಹೈಪೋಕ್ಲೋರೈಟ್ ಅಂತ ಹೇಳ್ತೀವಿ. ಸೊ ಅದರಿಂದ ನಾವು ಸ್ವಚ್ಛವಾಗಿ ಇಟ್ಕೋಬೇಕು, ವಾಶ್ ಮಾಡಿಬೇಕು, ಕೊಟ್ಟಿಗೆನು ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು, ಸ್ವಚ್ಛವಾಗಿ. ಆದಷ್ಟು ಸೂರ್ಯನ ಕಿರಣ ಬರೋದಿದ್ರೆ ಆ ಸೂರ್ಯನ ಕಿರಣಕ್ಕೆ ಅದನ್ನ ಎಕ್ಸ್ಪೋಸ್ ಮಾಡ್ಬೇಕಾಗತ್ತೆ. ಮತ್ತೆ ರೋಗ ಮುಕ್ತವಾಗಿರುವ ಹಿಂಡಿನಿಂದಲೇ ರಾಸುಗಳನ್ನ ತರಬೇಕು, ನಾನು ಇದನ್ನು ಮೊದಲನೇದಾಗಿ ನಿಮ್ಗೆ ಹೇಳಿದೆ. ಮತ್ತೆ ಬ್ರುಸೆಲಾ ಇದೆಯೇ ಈ ಕಾಯಿಲೆ ಕಂದುರೋಗ ಇದೆಯೇ ಅಂತ ನಿಮ್ಗೆ ಸಂಶಯ ಬಂದ್ರೆ ಅದನ್ನ ಪ್ರಯೋಗಾಲಯಕ್ಕೆ ಮಾದರಿ ಕಳಿಸ್ಬೇಕು, ಮಾದರಿ ಕಳಿಸಿ ಅದನ್ನ ಖಚಿತಪಡಿಸ್ಕೋಬೇಕು ರೋಗ ಇಲ್ಲ ಅಂತೇಳಿ ಖಚಿತಪಡಿಸ್ಕೋಬೇಕಾಗತ್ತೆ. ಮತ್ತೆ ಕಾಲಕಾಲಕ್ಕೆ ಹಾಲಿನ ಪರೀಕ್ಷೆ ಮಾಡಿಸೋದು, ಇದು ರಾಸುಗಳಲ್ಲಿ ಮತ್ತೊಂದು ಬ್ರುಸೆಲಾ ಟೆಸ್ಟ್ಗೆ ಬ್ರುಸೆಲ ಪರೀಕ್ಷೆಗೆ ಮತ್ತೊಂದು ಈ ಮಿಲ್ಕ್ ಅನ್ನ ಯೂಸ್ ಮಾಡಬಹುದು. ನಾವು ಬಲ್ಕ್ ಮಿಲ್ಕ್ ಟೆಸ್ಟ್ ಅಂತ ಹೇಳ್ತೀವಿ, ಈ KMF ಅಲ್ಲೆಲ್ಲ ಒಂದ್ ಟ್ಯಾಂಕ್ ಅಲ್ಲೇ ಒಂದ್ ಸ್ವಲ್ಪ ಸ್ಯಾಂಪಲ್ ತಗೊಂಡು ಟೆಸ್ಟ್ ಮಾಡ್ತೀವಿ. ಅದನ್ನ ಹಾಲಿನಲ್ಲೂ ಕೂಡ ನಾವು ಬ್ರುಸೆಲ ಇದೆಯಾ ಇಲ್ವಾ ಅಂತೇಳಿ ಪರೀಕ್ಷೆ ಮಾಡಬಹುದು. ಅಂದ್ರೆ ಒಂದ್ ವೇಳೆ ಅದ್ರಲ್ಲಿ ಇತ್ತು ಅಂದ್ರೆ ಅದನ್ನ ನಾವು ಪ್ಯಾಶ್ಚರೀಕರಿಸಿ ಉಪಯೋಗಿಸಬೇಕು. ಮತ್ತೆ ನಾವು ಟ್ರೇಸ್ ಬ್ಯಾಕ್ ಅಂತ ಹೇಳ್ತೀವಿ, ಆ ಯಾವ ರಾಸುನಿಂದ ಬಂದಿರಬಹುದು, ಯಾವ ಹಳ್ಳಿಯಿಂದ ಕಲೆಕ್ಟ್ ಮಾಡಿರೋ ಹಾಲಿಂದ ಬಂದಿರಬಹುದು. ಸೊ ಈ ರೀತಿ ನಾವು ಮಾಡ್ಕೊಂಡು ಟ್ರೇಸ್ ಬ್ಯಾಕ್ ಮಾಡಿದಾಗ ಯಾವ ರಾಸುನಿಂದ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಈಗ ಒಂದು ಡೈರಿನಲ್ಲಿ ಕಂಡು ಬಂತು ಅಂದ್ರೆ ಆ ಒಂದು ಡೈರಿಗೆ ಯಾವ್ಯಾವ ಹಳ್ಳಿನಿಂದ ಹಾಲು ಬರುತ್ತೆ, ಯಾವ ವ್ಯಕ್ತಿಗಳಿಂದ ಬರುತ್ತೆ ಅಂತ, ಹಂಗೆ ಯಾವ ರಾಸು ಇರಬಹುದು ಅಂತ ಪರೀಕ್ಷೆಗೆ ಒಳಪಡಿಸ್ತೀವಿ. ಸೊ ಇದೆಲ್ಲ ಬ್ರುಸೆಲಾ ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅಲ್ಲಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದಾರೆ, ಮಾಹಿತಿ ಮತ್ತೆ ಒತ್ತನ್ನ ಕೊಡ್ತಾ ಇದಾರೆ. ಅಂದ್ರೆ ಅದರಲ್ಲಿ ಸಾಮೂಹಿಕ ಲಸಿಕಾ ಕಾರ್ಯಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದೆ. ಸಾಮೂಹಿಕ ಲಸಿಕೆ ನಾನು ಹೇಳಿದ್ದೇನೆ, ವ್ಯಾಕ್ಸಿನ್ ಲಸಿಕೆಯನ್ನ ಎಲ್ಲಾ ಸೆಂಟರ್ಗಳಿಗೆ, ವೆಟರ್ನರಿ ಆಫೀಸರ್ಸ್, ವೆಟರ್ನರಿ ಕ್ಲಿನಿಕ್ಸ್ ಗಳಿಗೆ ಎಲ್ಲದಕ್ಕೂ ಕೊಟ್ಟಿದೆ. ಯಾಕೆಂದ್ರೆ 4-8 ತಿಂಗಳು ತುಂಬಿದ ಕರುಗಳು ಮರಿಗಳಿಗೆ ಹಾಕಿಸಬೇಕಾಗಿರೋದ್ರಿಂದ ಇದು ವರ್ಷ ಪೂರ್ತಿ ಕಾರ್ಯಕ್ರಮ ನಡೆದ್ರೆ ಒಳ್ಳೇದು. ಈ ಕಾರ್ಯಕ್ರಮ ನಡೀತಾ ಇರುತ್ತೆ. ಮತ್ತೆ ಈಗ ಏನಂತ ಹೇಳಿದ್ರೆ, ಆ ಪಶುವೈದ್ಯರನ್ನ ಸಂಪರ್ಕ ಮಾಡಿದ್ರೆ ಅವರು ನಿಮ್ಗೆ ಇಂಥ ಟೈಮಲ್ಲಿ ಬರುತ್ತೆ ಹಾಕ್ಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಸೊ 4-8 ತಿಂಗಳು ಗಡುವು ಇರೋದ್ರಿಂದ ಆ ಟೈಮಲ್ಲಿ ಯಾವಾಗಾದ್ರೂ ನಾವು ಹಾಕ್ಸ್ಕೋಬಹುದು. ಅದಕ್ಕೆ ಎತ್ತಿನ ಉತ್ತೇಜನ ಕೊಡಬೇಕು ರೈತರು ಹಾಕ್ಸೋದಕ್ಕೆ. ಮತ್ತೆ ಅದನ್ನ ನಾನು ಮೊದಲೇ ತಿಳಿಸಿದಂತೆ, ಕರುಗಳಿಗೆ ಲಸಿಕೆ ಹಾಕ್ಸ್ಬೇಕಾದ್ರೆ ನಾವು ಏನೇನು ಗಮನದಲ್ಲಿ ಇಟ್ಕೋಬೇಕಂದ್ರೆ, 4-8 ತಿಂಗಳು ವಯಸ್ಸು. ಮತ್ತೆ ಗಂಡು ಕರುಗಳಿಗೆ ಹಾಕಬಾರ್ದು, ನಾನು ಹೇಳಿದ್ನಲ್ಲ ಅದು ಬಂಜತನ ಉಂಟಾಗುತ್ತೆ. ಅದರಲ್ಲಿ ಮತ್ತೆ ಮತ್ತೆ ಲಸಿಕೆ ಹಾಕೋದು ಅವಶ್ಯಕತೆ ಇಲ್ಲ. ನಾನು ಹೇಳಿದ್ನಲ್ಲ ಲೈಫ್ ಟೈಮ್ ಇಮ್ಯುನಿಟಿ, ಜೀವನ ಪರ್ಯಂತದಲ್ಲಿ ಒಂದೇ ಸಾರಿ ಒಂದೇ ಬಾರಿ ಲಸಿಕೆಯನ್ನ ಹಾಕ್ಸ್ಬಹುದು. ಸೊ ಇದು ಬಹಳ ತುಂಬಾ ಸಿಂಪಲ್ ಆಗಿದೆ. ಇದು ಲಸಿಕೆ ಹಾಕ್ಸ್ಕೊಂಡ್ರೆ ನಿಯಂತ್ರಣ ಮಾಡಬಹುದು, ನಿಯಂತ್ರಣ ಮಾಡಬಹುದು. ಆದ್ರೆ ಲಸಿಕೆ ಹಾಕ್ಸ್ಕೊಳ್ಳಿಲ್ಲ ಅಂದ್ರೆ ಇಡೀ ಹಸುನೇ ಒಂದ್ ರೀತಿ ಪ್ರಯೋಜನಕ್ಕೆ ಬರದಂಗೆ ಆಗುತ್ತೆ, ಬೇರೆ ರಾಸುಗಳಿಗೂ ಕೂಡ ಹರಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದ್ರೆ ಮನುಷ್ಯರಲ್ಲಿ ಕಂಡುಬಂದ ಮನುಷ್ಯರಲ್ಲಿ ಕೂಡ ಚಿಕಿತ್ಸೆಯನ್ನು ತೆಗೆದುಕೋಬೇಕಾಗುತ್ತೆ. ಮನುಷ್ಯರಲ್ಲೂ ಕೂಡ ಇದನ್ನ ಅಂಡುಲೆಂಟ್ ಫೀವರ್, ಮಾಲ್ಟಾ ಫೀವರ್ ಅಂತಾನು ಕರಿತೀವಿ. ನಾನು ಹೇಳದ್ನಲ್ಲ ಆಗ್ಲೇ ರೋಗದ ಲಕ್ಷಣಗಳು, ಎಲ್ಲಾ ಕೀಲುಗಳಲ್ಲಿ ನೋವು ಬರುತ್ತೆ, ಜ್ವರ ಬರುತ್ತೆ, ಹಲವಾರು ಬಾರಿ ನರ್ವಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ತೊಂದರೆನೂ ಉಂಟಾಗುತ್ತೆ. ಈ ಗರ್ಭಪಾತ ಆಗುತ್ತೆ, ಈವನ್ ಲಾಸ್ಟ್ ಟ್ರೈಮಿಸ್ಟರ್ ಅಂತ ನಾನು ಹೇಳಿದ್ನಲ್ಲ, 5-6-9 ತಿಂಗಳೊಳಗಡೆ ಗರ್ಭಪಾತ ಆಗುತ್ತೆ. ಗಂಡಸರಲ್ಲಿ ಆದಾಗ ಅವ್ರಿಗೂ ಕೂಡ ನಿರ್ವೀರ್ಯತೆ ಉಂಟಾಗುತ್ತೆ, ವೀರ್ಯ ಪ್ರೊಡಕ್ಷನ್ ಉತ್ಪಾದನೆ ಕಡಿಮೆ ಆಗುತ್ತೆ. ಸೊ ಈ ರೀತಿ ಎಲ್ಲಾ ಪ್ರಾಬ್ಲಮ್ಸ್ ಗಳು ಆಗ್ತವೆ. ಆಮೇಲೆ ಇದನ್ನ ಯಾವಾಗ್ಲೂ ಕನ್ಫ್ಯೂಸ್ ಮಾಡ್ಕೊಂತಾರೆ ವೈರಸ್ ಡಿಸೀಸ್ಗೆ. ಸೊ ತದನಂತರ ಇದು ಗೊತ್ತಾಗುತ್ತೆ ಯಾವ್ದು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅವರು ಚಿಕಿತ್ಸೆಯನ್ನ ತೆಗೆದುಕೋಬೇಕಾಗುತ್ತೆ. ಇದು ಚಿಕಿತ್ಸೆ ಇದೆ, ಬಟ್ ಈ ಚಿಕಿತ್ಸೆ ಏನಂದ್ರೆ ತುಂಬಾ ಅಧಿಕ ಅವಧಿ ತಗೋಬೇಕಾಗುತ್ತೆ. 6 months to 1 year ತಗೋಬೇಕಾಗುತ್ತೆ. ಈಗ ಒಂದ್ ಆಂಟಿಬಯೋಟಿಕ್ ಕೋರ್ಸ್ ಅಂದ್ರೆ 5 ದಿನ ಅಂತ ಹೇಳ್ತೀವಲ್ಲ, ಆತರ ತಗೊಂಡು ಸ್ಟಾಪ್ ಮಾಡಕ್ ಆಗಲ್ಲ ಇದು. ಸೊ ಅದರಿಂದ ದೀರ್ಘಕಾಲದ ಚಿಕಿತ್ಸೆಯನ್ನ ತಗೋಬೇಕಾಗುತ್ತೆ. ಶ್ರೋತೃಗಳೇ, ತಮಗೆ ಈ ಬ್ರುಸೆಲೋಸಿಸ್ ರೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ BR ಸುಮತಿಯವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9-9-5-0-6-4-1-7-4. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9-9-5-0-6-4-1-7-4. ತುಂಬ ಸಂತೋಷ ಡಾಕ್ಟರ್ ಸುಮತಿಯವರೇ, ತಾವಿದುವರೆಗೂ ನಮ್ಮ ಜಾನುವಾರುಗಳಲ್ಲಿ ಕಂಡುಬರುವಂಥ ಈ ಬ್ರುಸೆಲೋಸಿಸ್ ರೋಗ ಅಥವಾ ಕಂದು ರೋಗ ಮತ್ತು ಇದರ ನಿಯಂತ್ರಣ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ವಂದನೆಗಳು ಸರ್. ಜಾನುವಾರುಗಳಿಗೆ ಬರುವ ಕಂದು ರೋಗ ಮತ್ತು ಅದರ ನಿರ್ವಹಣೆ ಕುರಿತಾಗಿ ಇದುವರೆಗೂ ಬೆಂಗಳೂರು ಹೆಬ್ಬಾಳದಲ್ಲಿರುವ ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ BR ಸುಮತಿ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಶ್ರೋತೃಗಳೇ, ದುಡಿಮೆಯ ಹಿರಿಮೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ 7 ಮಂಗಳವಾರ ರಾತ್ರಿ 9:00-10:00 ನರೇಗಾ ಯೋಜನೆಯಿಂದ ದನ ಆಡು ಕೋಳಿ ಶೆಡ್ ನಿರ್ಮಾಣಕ್ಕೆ ಇರುವ ಸೌಲಭ್ಯಗಳನ್ನು ಕುರಿತಂತೆ ನರೇಗಾ ಯೋಜನೆಯ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಶ್ರೀಶೈಲ ದಿಡ್ಡಿಮನೆ ಅವರು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2237-0499. STD ಕೋಡ್ ಸಂಖ್ಯೆ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ನೇರ ಫೋನಿಂಗ್ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ದುಡಿಮೆಯ